ಯೇಸು ಕ್ರಿಸ್ತೇಸು ತುಂಬಿ ಮನದಲ್ಲಿ ಹಾಡು ಕೊಂಡಾಡು ಪ್ರಾಣವಿರುವನಕ ವರ್ಷ ಈ ಹರ್ಷ ಧಾರೆ ಜಗದಲ್ಲಿ ಶಾಂತಿ ಸುಶಾಂತಿ ಎಲ್ಲರ ಮನದಲ್ಲಿ ನರನ ರೂಪ ಧರಿಸಿ ಬಂದ ದೇವತನಯನ ದಿವಿಜ ಗಣವು ತೋಷದಿಂದ ಹಾಡಿ ಸಾರನು ಇಳೆಯೊಳೆಲ್ಲ ಶಾಂತಿ ನಾದ ಮಾದನಿಸಿದೆ ಮನವ ಬೆಳಗು ಸತ್ಯ ಜ್ಯೋತಿ ಮೂಡಿ ಬೆಳಗಿದೆ ಯೇಸು ಕ್ರಿಸ್ತೇಸು ತುಂಬಿ ಮನದಲ್ಲಿ ಹಾಡು ಕೊಂಡಾಡು ಪ್ರಾಣವಿರುವನಕ ಆತನು ಆತನು ಕಷ್ಟದಲ್ಲಿ ಬರುವ ಆತನು ಆತನು ನನಗಾಗಿ ಕಾಯುವನು ನಮ್ಮ ದೇವನು ನಮ್ಮ ಭಾರ ಹೊತ್ತುಕೊಂಡು ಇರುವನು ಆತನು ಸರ್ವಶಕ್ತನು ಸೃಷ್ಟಿಕರ್ತನು ದೇವರ ಮಗನು ನನ್ನ ನಿಮ್ಮ ಪ್ರೀತಿಯ ಯಹೋವನು ಆತನು ಮರಿಯಳೆಂಬ ಪವಿತ್ರವಾದ ಕನ್ಯೆಯ ಗರ್ಭದಿಂದ ಭೂಮಿಯಲ್ಲಿ ಹುಟ್ಟಿರುವನು ಆತನ ಕೃಪೆಯಿಂದ ನಾನು ಬದುಕಿರುವೆ ಆತನ ಅದ್ಭುತ ಕಾರ್ಯ ಹೊಗಳುತ್ತಿರುವೆ ಆತನ ಆಶೀರ್ವಾದದಲ್ಲಿ ಶಕ್ತಿ ತುಂಬಿದೆ ಆತನ ವಾಕ್ಯದಲ್ಲಿ ಈ ಜೀವ ನಂಬಿದೆ ಹಸಿರು ಕೃಷಿಯ ಬಾಧೆಯನ್ನು ಶೋಧನೆಗಳ ಶೂಲವಿರಲು ಜಯವ ನೀಡಿದ ಮರಣ ಕಣಿವೆಯೊಳಗೆ ತಾನೆ ಜತೆಯಲ್ಲಿರುವವ ಮರಣ ಕೊಂಡಿಯ ಮುರಿದು ಗೆದ್ದ ಮೃತ್ಯುಂಜಯನಿಯ ಯೇಸು ಕ್ರಿಸ್ತೇಸು ತುಂಬಿ ಮನದಲ್ಲಿ ಹಾಡು ಕೊಂಡಾಡು ಪ್ರಾಣವಿರುವನಕ ವರ್ಷ ಈ ಹರ್ಷ ಧಾರೆ ಜಗದಲ್ಲಿ